ಸಚಿವ ಎಸ್ ಅಂಗಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ 6:50.47. ಇನ್ನು ಮುಂದೆ ಕೇಳಿ ಕಿಸಾನ್ ವಾಣಿ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೆಕ್ಕೆಜೋಳ ಕೃಷಿ ಅನುಭವ ಕುರಿತು ಎಳಜೀತ್ ಗ್ರಾಮದ ತಿಮ್ಮಣ್ಣ ಹೆಗಡೆ ಅವರೊಂದಿಗೆ ಸಂದರ್ಶನ, ಆ ಬಳಿಕ ಕೃಷಿ ಮಾಹಿತಿಯನ್ನು ಕೇಳುವಿರಿ. ಇದೀಗ ಮೆಕ್ಕೆಜೋಳ ಕೃಷಿ ಅನುಭವ ಕುರಿತು ಎಳಜೀತ್ ಗ್ರಾಮದ ತಿಮ್ಮಣ್ಣ ಹೆಗಡೆ ಅವರೊಂದಿಗೆ ಸಂದರ್ಶನ. ಕೇಳುಗರೆ, ಇವತ್ತು ನಮ್ಮ ಜೊತೆಗೆ ಬೈಂದೂರು ತಾಲೂಕು ಎಳಜೀತಿನ ತಿಮ್ಮಣ್ಣ ಹೆಗಡೆಯವರಿದ್ದಾರೆ. ಇವರು ಸಾವಯವ ಕೃಷಿಕರು, ಜೊತೆಗೆ ಹೈನುಗಾರಿಕೆ ಮತ್ತು ಭತ್ತದ ಕೃಷಿಯನ್ನು ಭಾಳ ಉತ್ಸಾಹದಿಂದ ಮಾಡ್ತಾ ಇದ್ದಾರೆ. ಕೃಷಿಯಲ್ಲಿ ಯಾಂತ್ರೀಕರಣವನ್ನು ಕೂಡ ಮಾಡ್ತಾ ಇದ್ದಾರೆ. ಎರಡನೆಯ ಬೆಳೆಯಾಗಿ ಮೆಕ್ಕೆಜೋಳದ ಕೃಷಿಯನ್ನು ಕೂಡ ಮಾಡ್ತಾ ಇರುವಂಥವ್ರು. ಈ ಮೆಕ್ಕೆಜೋಳ ಕೃಷಿಯನ್ನು ಯಾವ ರೀತಿ ಮಾಡುವಂಥದ್ದು, ಸಾವಯವ ರೀತಿಯಲ್ಲಿಯೂ ಕೂಡ ಹೇಗೆ ಮಾಡಬಹುದು ಅನ್ನೋದರ ಬಗ್ಗೆ ಅವರಿಂದ ಹೆಚ್ಚಿನ ವಿವರವನ್ನು ತಿಳ್ಕೊಳ್ಳೋಣ. ತಿಮ್ಮಣ್ಣ ಹೆಗಡೆಯವರೇ, ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಳಿ, ಒಂದನೆಯ ಬೆಳೆ ಭತ್ತದ ಕಟಾವಾದ ನಂತರ ಎರಡನೆಯ ಬೆಳೆಯಾಗಿ ಮೆಕ್ಕೆಜೋಳದ ಒಂದು ಪ್ರಾಮುಖ್ಯತೆ ಏನು ಅಂತ? ನಾವು ಈ ಸುಮಾರು 10 ವರ್ಷಗಳಿಂದ ಈ ಮೆಕ್ಕೆಜೋಳವನ್ನ ಬೆಳೆಯುತ್ತಾ ಬಂದಿದ್ದೇವೆ. ನಮಗೆ ಒಂದು ಮೂಲ ಸಮಸ್ಯೆ ಇತ್ತು, ಭತ್ತದ ಬೆಳೆಯ ನಂತರ ಹಿಂಗಾರಿನಲ್ಲಿ ಯಾವ ಬೆಳೆಯನ್ನ ಬೆಳೆಯಬೇಕು. ಈಗ ನಾವು ಹಿಂದೆ ಈ ಬೂದುಗುಂಬಳನ್ನ, ಕರುಗುಂಜಿಯನ್ನ, ಕುಂಬಳಕಾಯಿಯನ್ನ ಎಲ್ಲ ಹಾಕಿ ಮಾರುಕಟ್ಟೆ ಸಮಸ್ಯೆಯಾಗಿ ಕೈ ಸುಟ್ಟುಕೊಂಡಂತ ಘಟನೆಗಳಾಗಿವೆ. ಅದು ನಂತರ ಸ್ವಲ್ಪ ಸುಗ್ಗಿ ಬೆಳೆಯನ್ನ, ಭತ್ತದಲ್ಲಿ ಸುಗ್ಗಿಯ ಬೆಳೆಯನ್ನ ಹಾಕಿ ಕೊನೆಯ ಹಂತದಲ್ಲಿ ನೀರಿನ ಸಮಸ್ಯೆಯಾಗಿ ಅದು ಕೂಡ ನಮ್ ಕೈಗೂಡಲಿಲ್ಲ. ಈ ಸಂದರ್ಭದಲ್ಲಿ ಪರ್ಯಾಯ ಬೆಳೆಯಾಗಿ ನಾವು ಮೆಕ್ಕೆಜೋಳವನ್ನ ಆಯ್ಕೆ ಮಾಡಿಕೊಂಡೆ. ಆಮೇಲೆ ಇನ್ನೊಂದು ಏನಂದ್ರೆ, ನಮ್ಮ ಈ ಕರಾವಳಿ ಭಾಗದಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ನಡೀತಾ ಇರುವುದು ಹೈನುಗಾರಿಕೆ. ಸಾಕಷ್ಟು ಮಟ್ಟಿಗೆ ಮಾರುಕಟ್ಟೆ ವ್ಯವಸ್ಥೆ ಇದೆ, ಮತ್ತೆ ಯೋಗ್ಯ ರೀತಿಯ ಬೆಲೆನೂ ಕೂಡ ಇದೆ. ಆದ್ರೆ ಒಂದು ದುಬಾರಿ ಸಂಗತಿ ನಮಗೇನಂದ್ರೆ, ಪ್ರತಿಯೊಂದನ್ನು ಕೂಡ ನಾವು ಕೊಂಡುಕೊಂಡು ಬರಬೇಕಂತ ಪರಿಸ್ಥಿತಿ ಇದೆ ಕರಾವಳಿಯವರು. ಈಗ ಉದಾಹರಣೆ, ನಮ್ಗೆ ಹಿಂಡಿ ಬೇಕು ಅಂತಂದ್ರೆ, ಮೆಕ್ಕೆಜೋಳದ ಹಿಟ್ಟು ಬೇಕು ಅಂದ್ರೆ, ಕ್ಯಾಟಲ್ ಬುಡ್ ಬೇಕು ಅಂತಂದ್ರೆ, ಹಾಗೆ ಒಣಹುಲ್ಲು, ಭತ್ತದ ಹುಲ್ಲು ಇತ್ಯಾದಿಗಳನ್ನೆಲ್ಲ ಖರೀದಿ ಮಾಡಿ ಹೈನುಗಾರಿಕೆ ಮಾಡಿದ್ರೆ ಮೂಲ ಬಂಡವಾಳದಲ್ಲಿ ಜಾಸ್ತಿ ಹೋಗಿ ನಮ್ಮ ಹೈನುಗಾರಿಕೆ ಒಂದು ಲಾಭದಾಯಕ ಆಗದೇ ಇರುವಂತ ಸಂದರ್ಭಗಳು ಎದುರಾಗ್ತಾ ಇದ್ವು. ನಾವು ಈ ಎರಡು ಸಂದರ್ಭವನ್ನ ಲೆಕ್ಕ ಹಾಕಿ ನಮಗೆ ಅವಶ್ಯಕವಾಗಿರುವಂತ ಈ ದನದ ಹೈನುಗಾರಿಕೆಗೆ ಬೇಕಾಗುವಂತ ಈ ಮೆಕ್ಕೆಜೋಳವನ್ನ ನಾವೇ ಬೆಳೆದ್ರೆ ಹೇಗೆ ಅನ್ನುವಂತ ಒಂದು ದೃಷ್ಟಿಯಿಂದ ಈ ಒಂದು ಬೆಳೆಯನ್ನ ನಾವು ಪ್ರಾರಂಭ ಮಾಡಿದ್ವಿ. ಈ ಬೆಳೆಯನ್ನ ಯಾವ ರೀತಿಯಲ್ಲಿ ಮಾಡ್ತಾ ಬಂದಿದ್ದೇವೆ ಅನ್ನುವ ವಿಚಾರಕ್ಕೆ ಬಂದ್ರೆ, ಭತ್ತದ ಬೆಳೆಯ ನಂತರ ಒಂದು 4-5 ದಿನದಲ್ಲಿ ಭೂಮಿಯ ಹದವನ್ನ ಅರಿತು ನಾವು ಈ ಟಿಲ್ಲರ್ ನಲ್ಲಿ 2 ಅಥವಾ 3 ಸಾಲು ಉಳುಮೆ ಮಾಡುವಂತ. ನಾನು ಹಾಗೆ ವಿಚಾರ ಹೇಳಿದಾಗೆ, ಈ ಒಂದು ಮೆಕ್ಕೆಜೋಳ ಇದು ಭಾರಿ ಒಂದು ಸಾರಜನಕವನ್ನು ಇಷ್ಟಪಡುವಂತ ಗಿಡ ಆಗಿರುವುದರಿಂದ ಕೋಳಿ ಗೊಬ್ಬರವನ್ನ ಇದಕ್ಕೆ ನಾವು ಬಳಸ್ತಾ ಇದ್ದೇವೆ. ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅಂತಂದ್ರೆ, 1 ಎಕರೆಗೆ 2 ಪಿಕಪ್ ಗಾಡಿ ಅಷ್ಟು ಕೋಳಿ ಗೊಬ್ಬರವನ್ನ ಗದ್ದೆಯಲ್ಲಿ ಚೆಲ್ಲಿ ಟಿಲ್ಲರ್ ನಲ್ಲಿ 2 ಅಥವಾ 3 ಸಾಲು ಉಳುಮೆಯನ್ನ ಮಾಡಿದ್ದೇವೆ. ಒಂದು ಎಕರೆಗೆ ಎರಡು ಟಿಪ್ಪರ್ ಲಾರಿ ಎಷ್ಟು ಬೇಕಾಗ್ತದೆ ಕೋಳಿ ಗೊಬ್ಬರ? ಪಿಕಪ್ ಅಂತಾರಲ್ಲ, ಆ ಗಾಡಿಯಲ್ಲಿ ಎರಡರಷ್ಟು ಗಾಡಿ ಬೇಕಾಗುತ್ತೆ. ಆಮೇಲೆ ಇದನ್ನ ಎರಡು ಸಾ ಅಥವಾ ಮೂರು ಸಾಲ ಉಳಿಮೆ ಆದ ನಂತರ ಎರಡು ಫೀಟ್ ಅಂತರದಲ್ಲಿ ಸಾಲನ್ನ ತೆಗೆಯುವಂತದ್ದು. ಆಮೇಲೆ ಬೀಜವನ್ನ 9-12 inches, 9 inches ಅಥವಾ 12 inches ಒಂದೊಂದು ಬೀಜವನ್ನ ಹಾಕುವಂತದ್ದು. ಈ ಬೀಜ 9-11 inches ಒಂದು ಸಮಯ ವಿಷಯ ಏನಂತಂದ್ರೆ, ತೀರ ಹತ್ತಿರ ಹಾಕ್ರೆ ಏನಾಗುತ್ತೆ, ತೀರ ದೂರ ಹಾಕ್ರೆ ಏನಾಗುತ್ತೆ ಅನ್ನೋ ಒಂದು ವಿಚಾರ ಬಂದ್ರೆ, ಬೀಜವನ್ನ ನಾವು ತೀರ ಹತ್ತಿರ ಹಾಕ್ರೆ ಈ ಗಿಡಗಳು ಸಾಕಷ್ಟು ದಪ್ಪವಾಗಿ ಬೆಳೆಯಿದೆ, ಸಪೂರಾಗಿ ಮೇಲೆ ಹೋಗ್ತವೆ. ಆಮೇಲೆ ಕುಂಡಿಗೆ ಸಣ್ಣ ಸೈಜ್ ಬರುತ್ತೆ. ಆದ್ರೆ ಈ ಹೇಳಿದ್ರೆ ಒಂದು ಫೀಟಿಗೆ 9-12 inches ಹಾಕಿದಾಗ ದಪ್ಪವಾಗಿ ಬರುತ್ತವೆ, ಕುಂಡಿಗೆ ಕೂಡ ದಪ್ಪವಾಗಿ ಬರುತ್ತೆ. ಆಮೇಲೆ ಸಾಲಿನ ಸಾಲಿಗೆ ಅದೇ ಹೇಳಿದ ಎರಡು ಫೀಟ್ ಅಂತರದಲ್ಲಿ ಗಿಡದಿಂದ ಗಿಡಕ್ಕೆ 9-12 inches ಒಂದೊಂದು ಬೀಜವನ್ನ ನಾವು ಹಾಕಿ ಆಮೇಲೆ ಗೋರಿಯಿಂದ ಮುಚ್ಚುವಂತದ್ದು. ಅದೀಗ ಬೀಜೋಪಚಾರ ಅಂತ ಏನಾದ್ರು ಮಾಡ್ಲಿಕ್ಕೆ ಉಂಟ? ಇಲ್ಲ, ಇದು ಇದು ನಾವು ಬೆಳೆದಂತ ಬೀಜ ಇದೆ ವಾಪಸ್ ಹಾಕ್ಲಿಕ್ಕೆ ಬರೋದಿಲ್ಲ. ಇದಕ್ಕೆ ಸಂಕೀರ್ಣ ಅಂದ್ರೆ ಹೈಬ್ರಿಡ್ ತಳಿಯ ಬೀಜವನ್ನೇ ನಾವು ಬಳಸಬೇಕಾದ ಅನಿವಾರ್ಯತೆ ಇದೆ. ಈ ಹೈಬ್ರಿಡ್ ಆಲ್ರೆಡಿ ಅದು ಬರಬೇಕಾದ್ರೆ ಟ್ರೀಟ್ ಆಗಿ ಬಂದಿರುತ್ತೆ. ಯಾವ ಯಾವ ತಳಿಯ ಒಂದು ಈ ಮೆಕ್ಕೆಜೋಳವನ್ನು ನೀವು ಬಳಕೆ ಮಾಡ್ತೀರಿ? ಹೌದು, ಈಗ ನಾವು ಇದನ್ನ ಇರಿಗೇಷನ್ ಅಂದ್ರೆ ನೀರಾವರಿ ಬೆಳೆ ಮತ್ತು ಮಳೆಗಾಲದ ಬೆಳೆ ಅಂತ ಎರಡಿದೆ ನಿಮ್ಗೆ. ಮಳೆಗಾಲದಲ್ಲಿ ಯಾರು ನಾವು ಕರಾವಳಿ ಬೆಳೆಯೋದಿಲ್ಲ ಹೆಚ್ಚು ಮಳೆಗಾಲ ಇರುವುದರಿಂದ. ಹಾಗೆ ಅದೇ ನಾವು ಯಾವಾಗ್ಲೂ ವೆರೈಟಿಯನ್ನ ತಳಿಗಳನ್ನ ಖರೀದಿ ಮಾಡ್ಬೇಕಾದ್ರೆ ನಮ್ಗೆ ನೀರಾವರಿ ತಳಿ ಕೊಡಿ ಅಂತಲೇ ಹೇಳುವಂತ ಒಂದು ಮಾತು. ಹಾಗೆ ನೋಡಿದಾಗ 10 ವರ್ಷದಲ್ಲಿ ನಾವು ಬಳಸಿದಂತ ತಳಿಗಳಂದ್ರೆ ಗಂಗಾ ಕಾವೇರಿ, ಹಂಗೆ ಸಿಂಜೆಂಟೋದವ್ರದ್ದು P66 ಅಂತ ಒಂದು ವೆರೈಟಿ, ಆಮೇಲೆ CP ಕಂಪನಿಯವ್ರದ್ದು 218-228 ಅಂತ ಒಂದು ವೆರೈಟಿ. ಇವೆ ಮೂರು ವೆರೈಟಿಗಳು ಈ ನಮ್ಮ ನೀರಾವರಿಗೆ ತುಂಬಾ ಚೆನ್ನಾಗಿ ಬೆಳೆಯನ್ನು ಕೊಟ್ಟಿವೆ. ಈಗ ಒಂದ್ಸಾರಿ ನಾವು ಬೀಜವನ್ನ ಸಾಲಿನಿಂದ ಸಾಲಿಗೆ ಅದೇ ಹಾಕಿ ಗೋರಿಯನ್ನು ಹೊಡೆದಾದ್ಮೇಲೆ ಇದಕ್ಕೆ ನೀರಿನ ಅವಶ್ಯಕತೆ ಜಾಸ್ತಿ ಇರೋದಿಲ್ಲ. ಮುಖ್ಯವಾಗಿ ಹೇಳ್ಬೇಕಂದ್ರೆ ನೀರಿನ ಅವಶ್ಯಕತೆ ಜಾಸ್ತಿ ಇರೋಲ್ಲ. ಈ ನಾವು ಸಾಮಾನ್ಯವಾಗಿ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ ಚಳಿಗಾಲದ ಸಂದರ್ಭವಾಗಿರುವುದರಿಂದ ಸಾಕಷ್ಟು ಹನಿ ಬೀಳುತ್ತೆ. ಈ ಗಿಡದ ಮೇಲೆ ಬಿದ್ದಂತ ಹನಿಯೇ ಇದಕ್ಕೆ ಸಾಕಾಗತ್ತೆ. ಬೀಜ ಹಾಕಿ 5-6 ದಿವಸಕ್ಕೆ ಅದು ಮೊಳಕೆ ಹೊಡೆಯುತ್ತೆ. ಮೊಳಕೆ ಹೊಡೆದಾದ್ಮೇಲೆ ಸುಮಾರು ಒಂದು 25-30 ದಿವಸ ಒಳಗಡೆ ಈ ಹನಿಯನ್ನ ಬಳಸ್ಕೊಂಡು ಗಿಡ 1 ಫೀಟ್ ಎತ್ತರ, 1.5 ಫೀಟ್ ಎತ್ತರ, 15 inches ಎತ್ತರ ಬರುತ್ತೆ. ಇಲ್ಲಿವರೆಗೆ ನಾವು ನೀರಾವರಿಯನ್ನು ಬಳಸದೇ ಇದ್ರೆ ತಾವೇದಂಗೆ ಇದು ಕಳೆ ನಿಯಂತ್ರಣ, ಸಹಜವಾಗಿ ಕಳೆ ನಿಯಂತ್ರಣ ಆಗುತ್ತೆ. ಆಮೇಲೆ ಒಂದು ವೇಳೆ ಕೆಲವು ಭೂಮಿಯಲ್ಲಿ ಕಳೆ ವಿಶೇಷವಾಗಿ ಬರುತ್ತೆ ಅಂತ, ಉದಾಹರಣೆ ನಮ್ಮ ಗದ್ದೆಯಲ್ಲಿ 1 ವರ್ಷ ಅಕಾಲಿಕ ಮಳೆಯಿಂದಾಗಿ ಕಳೆ ಜಾಸ್ತಿ ಬಂದಿದೆ. ಈ ಸಂದರ್ಭದಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ ಈ ಪವರ್ ವೀಡರ್ ಇದೆಯಲ್ಲ, ಬ್ರಷ್ ಕಟ್ಟರ್, ಅದನ್ನ ಈ ರೋಪ್ ಅನ್ನ ಅದೇ ಅಡ್ಜಸ್ಟ್ಮೆಂಟ್ ಮಾಡಿದ್ವಿ. ಒಂದು ಒಂದು ಅದು ರೌಂಡ್ ತಿರುಗಿದಾಗ 1.75 feet ಹೋಗುವಂತ ಅಡ್ಜಸ್ಟ್ ಮಾಡಿ ಸಾಲಿನಲ್ಲಿ ಅದನ್ನ ಹೊಡ್ಕೊಂಡು ಹೋಗುದು. ಅದು ಏನಾಗಿದೆ, ಆ ಗಿಡ ಕಟ್ಟಾಗಿ ನಮ್ಮ ಮೆಕ್ಕೆಜೋಳದ ಬುಡಕ್ಕೆ ಆಧಾರವಾಗಿ ನಿಲ್ತದೆ. ಈ ಸಂದರ್ಭದಲ್ಲಿ ನಾವು ಅದಕ್ಕೆ ಮಣ್ಣು ಹಾಕಿದಾಗ ಅದೇ ಒಂದು ಗೊಬ್ಬರವಾಗಿ ಪರಿವರ್ತನೆ. ಇದು ಕಳೆಯನ್ನ ನಿಯಂತ್ರಣ ಮಾಡುವಂತದ್ದು. ಆಮೇಲೆ ವೈಜ್ಞಾನಿಕವಾಗಿ ಕಳೆಯನ್ನ ತಮ್ಗಳಿರಲ್ಲ ಅನುಕೂಲತೆ ಇಲ್ಲ, ಒಂದು ವೈಜ್ಞಾನಿಕವಾಗಿ ಅವ್ರು ಮಾಡುದಿದ್ರೆ ಈಗ ನಾವು ಹೇಳಿದಾಗೆ ಈ ಅಟ್ರಾಜಿನ್ ಅನ್ನ 500 grams ಅಟ್ರಾಜಿನ್ ಅನ್ನ 200 liters ನೀರಿನಲ್ಲಿ ಬೆರೆಸಿ 2-3 ದಿವಸ ಬೀಜ ಹಾಕಿ 2-3 ದಿವಸ ಅಲ್ಲಿ ಹೊಡೆಯಬಹುದು. ಅಂದ್ರೆ ಕಳೆನಾಶಕವಾಗಿ ಉಪಯೋಗಿಸಬೇಕು, ಕಳೆನಾಶಕನು ಕೂಡ ಬಳಸಿ ಕಂಟ್ರೋಲ್ ಮಾಡಬಹುದು. ಆಮೇಲೆ ಈಗ ಪೋಷಕಾಂಶ ನಿರ್ವಹಣೆಯ ಬಗ್ಗೆ ಹೇಳಿ, ಯಾವ ರೀತಿ NPK ಅಥವಾ ಸಾರಜನಕ ರಂಜಕ ಪೊಟ್ಯಾಷಿಯಂ ಅವಶ್ಯಕತೆ ಇರ್ತದೆ, ಯಾವ ರೀತಿ ಪೂರೈಸುವಂತಹದ್ದು? ಹೌದು, ಈಗ ನಾನು ಸಹಜವಾಗಿ ಹೇಳಿದ್ರೆ ಸಾರಜನಕ ತುಂಬಾ ಇಷ್ಟಪಡುವ ಗಿಡ ಆಗಿರೋದ್ರಿಂದ ನಾವು ರಾಸಾಯನಿಕವನ್ನೇ ಬಳಸಬೇಕು ಅಂತ ಒಂದು ಆಲೋಚನೆ ಇದ್ದವರು ಸುಮಾರು 300 kg ಯೂರಿಯಾ, 50 kg ಪೊಟ್ಯಾಷಿಯಂನ ಈ ಅರ್ಥಿಂಗ್ ಅಪ್ ಟೈಮ್ ನಲ್ಲಿ ಮಣ್ಣು ಹಾಕುವಂತ ಸಂದರ್ಭದಲ್ಲಿ ಬಳಸಬೇಕು. ನಮ್ಮಂತ ಒಂದು ಸಾವಯವ ಕೃಷಿಕರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಬಯೋಡೈಸರ್ ಸಗಣಿ ನೀರಿದೆ, ಎರೆಹುಳು ಗೊಬ್ಬರ ಇದೆ. ಈಗ ನಾವು ಎರೆಹುಳು ಗೊಬ್ಬರವನ್ನ ಬಳಸಿ ಅದನ್ನ ಮಣ್ಣು ಹಾಕ್ತೇವೆ, ಆಮೇಲೆ ಪ್ರತಿ 10 ದಿವಸಕ್ಕೊಮ್ಮೆ ಬಯೋಡೈಸರ್ ಸಗಣಿ ನೀರನ್ನ ಅದ್ರ ಒಳಗಡೆ ಹಾಯಿಸ್ತೇವೆ ನೀರಿನ ಜೊತೆ ಬಿಡುವಂತ. ಸೊ ಆವಾಗ ಏನಾಗುತ್ತೆ ಅಂದ್ರೆ ನೈಟ್ರೋಜನ್ ಪುನಃ ನಮ್ಗೆ ಸಾಕಷ್ಟು ಸಗಣಿಯಲ್ಲಿ ಇರುವುದರಿಂದ ಹುಲುಸಾಗಿ ಗಿಡಗಳು ಬೆಳೆದಿವೆ, ಆಮೇಲೆ ಖರ್ಚು ಕೂಡ ಕಮ್ಮಿ ಆಗಿದೆ. ಹೌದು ಹೌದು, ಸ್ಥಳೀಯವಾಗಿ ಏನು ಲಭ್ಯ ಇದೆಯೋ ಅದನ್ನ ಬಳಕೆ ಮಾಡ್ತೀರಿ ನೀವು? ಹಾ, ನಮ್ಮಲ್ಲಿ ಇರತಕ್ಕಂತ ರಿಸೋರ್ಸ್ ಅನ್ನು ಬಳಸಿ ನಾವು ಸಾಕಷ್ಟು ಮಟ್ಟಿಗೆ ಬೆಳೆದಿದ್ದೇವೆ. ಕಳೆ ನಿರ್ವಹಣೆ ಅಂದ್ರೆ ಕೈಯಿಂದ ಏನಾದ್ರು ತೆಗಿಬೇಕಾಗ್ತದೆ ಅಥವಾ ವೀಡ್ ಕಟ್ಟರ್ ಅನ್ನು ಉಪಯೋಗಿಸಿ ಮಾಡಬಹುದು? ಖಂಡಿತ ಅವಶ್ಯಕತೆ ಇಲ್ಲ. ನಾನು ಹೇಳಿದಾಗೆ ಒಂದು ರೈತರಿಗೆ ಸಾಕು. ಈ ಒಂದ್ ಬ್ರಷ್ ಕಟ್ಟರ್ ಕೆಲಸ ಅತಿ ಸುಲಭ ಕೆಲಸ, ಅದನ್ನ ನಾವು ಬ್ರಷ್ ಕಟ್ಟರ್ ನಲ್ಲಿ ಸಹಜವಾಗಿ ಸಾಲಿನ ಸಾಲಿನ ಮಧ್ಯದಲ್ಲಿ ಹೊಡ್ಕೊಂಡು ಹೋಗಿದ್ರೆ ಅದೇ ಮಾರನೇ ದಿವಸ ಏನ್ ಮಾಡ್ತೀವಿ ನಾವು ಮಣ್ಣು ಹಾಕ್ಬಿಡ್ತೀವಿ, ಏರಿ ಹಾಕ್ತೀವಿ. ಅದು ಬಿಟ್ಟು ಆಮೇಲೆ ಏನಾಗುತ್ತೆ, ಇವು ಒಂದ್ ನೀ ಸ್ಟೇಜ್ ದಾಟದ ಅಂದ್ರೆ ಮೊಣಕಾಲು ಸ್ಟೇಜ್ ಅನ್ನ ದಾಟದ್ಮೇಲೆ 15 ದಿವಸದಲ್ಲಿ ಅವು 4 ಫೀಟ್ ದಾಟ ಹೋಗ್ಬಿಡ್ತವೆ. ಸೊ ಅದರ ಒಂದು ಕೆನಾಪಿ ಇದೆಯಲ್ಲ, ಅದ್ರ ಮಧ್ಯದಲ್ಲಿ ಈ ಕಳೆಗಳು ಹೇಳಲಿಕ್ಕೆ ಕೊಡಲ್ಲ. ಅಂದ್ರೆ ಅದರದ್ದು ಎಲ್ಲ ಒಂದು ಬೆಳವಣಿಗೆ ನಿಂತು ಹೋಗುತ್ತೆ ಕಳೆಗಳು. ಹಾಗಾಗಿ ಇದು ಒಂದು ಕಾಂಪಿಟೇಷನ್, ಕಳೆಗಳು ಇದು ಕಾಂಪಿಟೇಷನ್ ಮಾಡಲಾರವು. ಆಮೇಲೆ ಕೀಟ ಮತ್ತು ರೋಗಗಳ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಬರ್ತವೆ ಮತ್ತೆ ನಿರ್ವಹಣೆ ಎಲ್ಲ ಹೇಗೆ? ಹೌದು, ಇದು ಈಗ ಇನ್ನೊಂದು ತಮ್ಗೆ ಅನುಭವ ಮಾತಂದ್ರೆ, ಸಾಮಾನ್ಯವಾಗಿ ಒಂದು 6 ಕೆಜಿ ಬೀಜ 1 ಎಕರೆಗೆ ನಾನು ಬಳಸ್ತಾ ಇದ್ದೇನೆ. ಸರಿ, ಇದು ಕೆಜಿ ಹೈಬ್ರಿಡ್ ಬೀಜ ಆಗಿರುವುದರಿಂದ ಇದು ಸಾಮಾನ್ಯವಾಗಿ 1 ಕೆಜಿಗೆ 350-400 ರೂಪಾಯಿ ಬೆಲೆ ಇದೆ. ಆಮೇಲೆ ರೈತರ ಒಂದು ಅನುಭವಕ್ಕೆ ಅಂದ್ರೆ ಮಾಹಿತಿಗೋಸ್ಕರವಾಗಿ ನಮ್ಮಲ್ಲಿ ಏನ್ ಪ್ರಶ್ನೆ ಬರುತ್ತೆ ಅಂದ್ರೆ, ಹೌದು ನಾನು ಮೆಕ್ಕೆಜೋಳ ಬೆಳಿಬೇಕು ಬೀಜ ಎಲ್ಲಿ ಸಿಗುತ್ತೆ ಅಂತ ಬಂದ್ರೆ, ಒಂದು ಒಂದು ಇನ್ಫಾರ್ಮೇಶನ್ ಇನ್ಫಾರ್ಮೇಶನ್. ಈಗ ಶಿವಮೊಗ್ಗದಲ್ಲಿ ರೇವತಿ ಟ್ರೇಡರ್ಸ್ ಅಂತಿದೆ, ತೀರ್ಥಹಳ್ಳಿ ರೋಡಲ್ಲಿ, ಇವರಲ್ಲಿ ಬೀಜ ಸಿಗುತ್ತೆ. ರೈತರು ಬೇಕಾದವರು ಅಲ್ಲಿಂದ ಆರಾಮಾಗಿ ತರಿಸ್ಕೊಳ್ಬಹುದು. ಈಗ 350-400 ರೂಪಾಯಿ 1 ಕೆಜಿ ಬೀಜಕ್ಕಿದೆ. ಆಮೇಲೆ ನೀರಾವರಿಗೆ ಸಂಬಂಧಪಟ್ಟಂತ ವಿಚಾರ ನಾನು ಮೊದಲೇ ಹೇಳಿದ್ದೀನಿ, ಇದು ಕಡಿಮೆ ನೀರಾವರಿ ಅನ್ನೋದು. ಈಗ ನಾನು ಹೇಳಿದೆ, ಈಗ ಒಂದು 25-30 ದಿವಸಕ್ಕೆ ನಾವು ಮಣ್ಣನ್ನು ಹಾಕ್ತೇವೆ, ಮಳೆ ಅಂತ ಹೇಳಿದ್ರೆ ಮಣ್ಣನ್ನು ಹಾಕ್ತೇವೆ. ಅದಾದ್ಮೇಲೆ 10-15 ದಿವಸಕ್ಕೊಮ್ಮೆ ನೀರನ್ನು ಕೊಟ್ಟರೆ ಸಾಕು, ಅಂದ್ರೆ ಒಂದು 10 ನೀರಿನಲ್ಲಿ ಇಡೀ ಬೆಳೆಯನ್ನು ಮುಗಿಸ್ಬಿಡ್ಬೋದು. ಈಗ ನೀರಾವರಿ ವಿಧಾನ ಹೇಗೆ? ನಾವು ಈಗ ಅದೇ ಇದು ಸ್ಪ್ರಿಂಕ್ಲರ್ ಅನ್ನ ನಾವು ಬಾರಿ ಒಂದು ಮೊದಲನೇ ಸ್ಟೇಜ್ ಅಲ್ಲಿ ಬಳಸ್ಬೋದೇ ಬಿಟ್ರೆ, ಅದು ಒಂದು ಮೊಣಕಾಲು ಸ್ಟೇಜ್ ದಾಟಿ ಹೋದಾಗ ಅವು 1 ವಾರದಲ್ಲೇ ದೊಡ್ಡ 3-4 ಫೀಟ್ ದಾಟುವುದರಿಂದ ಸ್ಪ್ರಿಂಕ್ಲರ್ ಅಷ್ಟು ಉಪಯೋಗ ಆಗಿಲ್ಲ. ಆಗ ನಾವೇನ್ ಮಾಡಿದ್ದೇವೆ ಅಂದ್ರೆ, ಈ ಓಳಿಯಲ್ಲಿ ನೀರಿನಲ್ಲಿ ರಜ್ಜೆಸ್ ಅಂಡ್ ಬರೋಸ್ ನಾವು ಮಾಡಿದ್ರೆ ಅದರಲ್ಲೇ ನೀರನ್ನ ಬಿಡುವಂತ ವ್ಯವಸ್ಥೆ ಮಾಡಿದ್ವಿ. ಅದರಿಂದ 10-15 ದಿವಸಕ್ಕೊಮ್ಮೆ ನೀರನ್ನ ಬಿಟ್ಟರೆ ಸಾಕು. ಆಮೇಲೆ ಈ ಏನು ಧಾನ್ಯ ಹೊರಗೆ ಬರುವಂತಹದ್ದು ಅಥವಾ ಹೂ ಬಿಡುವಂತಹದ್ದು ಈ ಬಗ್ಗೆ ಹೇಳಿ. ಈಗ ತಾವ್ ಹೇಳಿದ್ರಲ್ಲ, ಇದಕ್ಕೆ ಈ ಒಂದು ಮೊದಲನೇ ಸ್ಟೇಜಿಂದ ಒಂದು ಕೊನೆ ಅಂದ್ರೆ 1.5-2 ತಿಂಗಳದಲ್ಲಿ ಅದು ಹೂ ಬಿಡುತ್ತೆ. ಮತ್ತೆ ಮೊದ್ಲಿ ಗಂಡು ಹೂ ಮೇಲೆ ಬರುತ್ತೆ, ತಲೆಯನ್ನು ಮೇಲೆ ಬರುತ್ತೆ. ಇದಕ್ಕೆ ಒಳಗಡೆ ಅವರು ಸುಳಿ ಬೇಗ ರೌಂಡ್ ಅಪ್ ಆಗಿ ಬೆಳೀತಾ ಬೆಳೀತಾ ಹೋಗ್ತಿರುವಂತ ಕೆಲವು ಸಂದರ್ಭದಲ್ಲಿ ಈ ಎಲೆ ಕೊರಕ ಅಂತ ಒಂದು ಹುಳ ಬಿಡುವಂತ ಸಾಧ್ಯತೆ ಇದೆ. ಇದು ಏನು ಅಂತಂದ್ರೆ, ನಾವು ಜಾಗ್ರತೆಯಿಂದ ಒಂದು ದಿವಸ ಬೆಳಿಗ್ಗೆ ಒಂದ್ ಕಡೆ ತಿರುಗ್ತಾ ಹೋದ್ರೆ ಇದು ಒಂದು ಕಡೆ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಒಂದ್ ಗಿಡ 2 ಗಿಡದಲ್ಲಿ ನಮ್ ಕಾಣುತ್ತೇವೆ. ಸೊ ಬೈ ಮ್ಯಾನ್ಯುವಲ್ ಹ್ಯಾಂಡ್ಲಿಂಗ್ ನನ್ನ ಕೈಯಿಂದ ಅದನ್ನ ಪಿಕ್ ಮಾಡಿ ಅತಿ ಸುಲಭದ ಮೆಥಡ್ ನಲ್ಲಿ ನಿಯಂತ್ರಣ ಮಾಡ್ಬೋದು ಇನಿಷಿಯಲ್ ಸ್ಟೇಜ್ ಅಲ್ಲಿ. ಇನ್ನು ನಾವು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ವಿ ಅಂತಂದ್ರೆ ಸ್ಪ್ರೆಡ್ ಆಗೋದು ಜಾಸ್ತಿ. ಅಂತ ಸಂದರ್ಭ ಏನಾದ್ರು ಇದ್ರೆ ಅವರು ಈ ವೋಲ್ಟೆಕ್ಸ್ ಅಂತ ಈಗ ಒಳ್ಳೆ ರಿಸಲ್ಟ್ ಇರತಕ್ಕಂಥ ಕೆಮಿಕಲ್ ಇದೆ, ಅದನ್ನ ಬಳಸ್ಬೋದು. ಬಟ್ ಹ್ಯಾಂಡ್ ಪಿಕ್ಕಿಂಗ್ ನಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿ ಇರುವ ಶುರುವಿನಲ್ಲಿ ಸ್ಟಾರ್ಟ್ ಆದ್ರೆ ಕಂಟ್ರೋಲ್ ಮಾಡ್ಲಿಕ್ಕಾಗತ್ತೆ. ಆಮೇಲೆ ಈ 10 ವರ್ಷದಲ್ಲಿ ನಮಗೆ ಯಾವ ರೋಗ ಬಂದಿಲ್ಲ, ಈ ಮೆಕ್ಕೆಜೋಳಕ್ಕೆ ರೋಗ ಇಲ್ಲ. ಕೀಟದ ನಿರ್ವಹಣೆ ಮಾತ್ರ ಮಾಡಬೇಕು. ಕೀಟ ಎಲ್ಲ ಸಂದರ್ಭದಲ್ಲಿ ಬರಲ್ಲ, ಈ ನಿಸರ್ಗದತ್ತವಾಗಿ ಕೆಲವು ಸರಿಗೆ ಮಳೆ ಗಾಳಿ ಏನೇನೋ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ಎಲ್ಲೋ ಕಂಡಿದೆ ಬಿಟ್ರೆ 10 ವರ್ಷ ಪ್ರತಿ ವರ್ಷವೂ ಕೀಟ ಬಂದಾಗಲೇ ಇಲ್ಲ. ಕೀಟ ಮತ್ತು ರೋಗ ಅತಿ ಅಂದ್ರೆ ಬಾರಿ ಕಮ್ಮಿ ಇರುವಂತ ಒಂದು ಬೆಳೆ ಇದು. ಆಮೇಲೆ ನಾವು ತಾವ್ ಹೇಳ್ದಂಗೆ ಸುಮಾರು 2 ತಿಂಗಳದ ಹೊತ್ತಿಗೆ ಮೇಲ್ಗಡೆ ಗಂಡು ಹೂ ಬಂದ್ಬಿಡುತ್ತೆ. ಗಂಡು ಹೂ ಬಂದ ತಕ್ಷಣ ಈ ಸೈಡ್ ನಲ್ಲಿ ಎಕ್ಸಲರಿ ಆಗಿ ಕುಂಡಿಗೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು 1 ಹಾರದ ಮುಕ್ತಾಯ ಆಗುತ್ತೆ. ಆಮೇಲೆ ಏನಿಲ್ಲ, ಸುಮಾರು 25-30 ದಿವಸ ಒಳಗಡೆ ಕುಂಡಿಗೆ ಬೆಳೆಯುತ್ತೆ. ಈ ಕುಂಡಿಗೆಗೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಕೀಟಗಳ ಬಾಧೆ ಇದೆಯಾ, ಕಾಬ್ ಬೋರ್ ಅಂತೆಲ್ಲ ಇದೆಯಾ? ಇಲ್ಲ, ಸದ್ಯದಲ್ಲಿ ನಮ್ ಕರಾವಳಿಯಲ್ಲಿ ಸುಮಾರು 10 ವರ್ಷದಿಂದ ನಮಗೆ ಇದು ಯಾವ್ದು ಬಂದಿಲ್ಲ. ಬಹುಶಃ ಬೇರೆ ಬೇರೆ ಕಡೆಗೆ ಅಂದ್ರೆ ನಾವು ಗಿಳಿಗಳ ಕಾಟ ಕೇಳಿದ್ದೇವೆ, ಇಲ್ಲಿ ನಮ್ಮಲ್ಲಿ ಅದು 10 ವರ್ಷದಿಂದ ಕಂಡಿಲ್ಲ. ಬೋರ್ ಇದು ಅದು ಯಾವ್ದೇ ರೀತಿಯಲ್ಲಿ ಬಂದಿಲ್ಲ. ಬಂದ್ರೆಲ್ಲ ಏನ್ ಮಾಡಬಹುದು? ಇದು ಏನಾಗಿದೆ ಅಂದ್ರೆ, ನಮ್ಮ ಅನುಭವಕ್ಕೆ ಬಂದಾಗೆ ಈ ಅದರದ್ದು ಮೇಲ್ಗಡೆ ಕವರ್ ಇದೆಯಲ್ಲ, ಈ ಕುಂಡಿಗೆ ಮೇಲ್ಗಡೆ ಕವರ್ ಸಾಕಷ್ಟು ಪ್ರಮಾಣದ ಗಟ್ಟಿ ಒಂದು ಕವಚ ಆಗಿರುವುದರಿಂದ ಅದರಲ್ಲಿ ಈ ಕೀಟಗಳು ಒಳ ಹೋಗದ್ದು ಅಥವಾ ಬೋರ್ ಆಗದಾಗದ್ದು ನಮ್ಮಲ್ಲಿ ಒಂದು ಬಂದೇ ಇಲ್ಲ. ಇದು ಆಮೇಲೆ ಇದು ಎಷ್ಟು ಬರೀ ಮೂರುವರೆ ತಿಂಗಳದ ಬೆಳೆ. ಹೌದೌದು, ನಮ್ದು ಹೇಳಿದಾಗೆ ನೀವು 115-120 ದಿವಸ ಕಟಾವಿಗೆ ಬಂದ್ಬಿಡ. ಕೊಯ್ಲು ಮಾಡುವಂತಹ ವಿಧಾನ, ಕೊಯ್ಲು ಮಾಡುವಂತಹ ವಿಧಾನ ಮತ್ತು ಸಂರಕ್ಷಣೆ ಮಾಡಿ ಇಡುವಂತಹದ್ದು ಮತ್ತು ಇದನ್ನ ಧಾನ್ಯವನ್ನು ಪ್ರತ್ಯೇಕ ಮಾಡುವಂತಹದ್ದು ಈ ಬಗ್ಗೆ ಹೇಳಿ. ಹೌದು, ಈಗ ನಾವು ಒಂದು ಸಾರಿ ಕುಂಡಿಗೆ ತನ್ನ ಕಲರ್ ಅನ್ನ ಬಣ್ಣವನ್ನು ಬದಲಾಯಿಸ್ಕೊಂಡು ಅದು ಒಣಗಿತ್ತ ಸಂಪೂರ್ಣ ಕವರ್ ಗೊತ್ತಾದ್ಮೇಲೆ ನಾವೇನ್ ಮಾಡ್ತೇವೆ ಅಂದ್ರೆ ಅದನ್ನ ಕೂಲಿಗಳನ್ನ ಹಾಕಿ ಅಥವಾ ಸ್ವಂತವಾಗಿ ಅದನ್ನು ಪಿಕ್ ಮಾಡ್ತೇವೆ, ಅದನ್ನು ಮುರಿಯುವಂತ ಕುಂಡಿಗೆಯನ್ನು ಮುರಿಯುತ್ತೇವೆ. ಸರಿ, ಕುಂಡಿಗೆಯನ್ನು ಮುರಿದು ಇದನ್ನ ನಾವು ವೈಯಕ್ತಿಕವಾಗಿ ಒಂದು ಸಣ್ಣ ಮಿಷನ್ ಅನ್ನ ಕಿಸಾನ್ ಕ್ರಾಪ್ಸ್ನವರದ್ದು ಅದು ತ್ರಿಶಿಂ ಕಮ್ DSP ಎರಡು ಕೆಲಸ ಮಾಡುತ್ತೆ. ಅದು ಒಂದು ದಿವಸಕ್ಕೆ ನಿಯರ್ಲಿ ಅದನ್ನಲ್ಲ ಈ ಕುಂಡಿಗೆ ಆಗಿದ್ರೆ ಒಂದು 50 ಮಂಕ್ರಿಕೆಯಷ್ಟು 50 ಹೊರೆಯಷ್ಟು ಬಿಡಿಸುತ್ತೆ. ಸರಿ ಸರಿ. ಆಮೇಲೆ ಕಾಳೆನ್ ಬಿಡಿಸೋದು ಹಾಗೆ ಒಂದು ದಿವಸಕ್ಕೆ 12 ಕ್ವಿಂಟಲ್ ಕಾಳೆನ್ ಬಿಡಿಸುತ್ತೆ. ಸಣ್ಣ ಪ್ರಮಾಣದ ಇಂಜಿನ್ ಅದನ್ನು ಬಳಸೋದ್ರಿಂದ ಇದು ನನಗಷ್ಟೇ ಅಲ್ಲ ನನ್ನ ಇಡೀ ಬಳಗಕ್ಕೆ ನಮ್ಮ ಊರಿನಲ್ಲಿ 28 ಜೊತೆ ಬಳಿತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಸಹಾಯ ಆಗಿದೆ. ಇದು ಸುಲಭದ ಮೆಥಡ್. ಹೌದು, ಇನ್ನು ಅನೇಕ ರೈತರಿಗೆ ಇದು ಸಮಸ್ಯೆ, ನಾನು ಒಬ್ಬನೇ ಬೆಳಿತೀನಿ ಅಂತಂದ್ರೆ ಅವ್ರದ್ದು ತುಂಬಾ ಚೆನ್ನಾಗಿ ಒಂದು 25 ಬಿಸಿಲು ಹಾಕಿದ ಮೇಲೆ ಅವರು ಈ ಸೈಕಲ್ ಹಿಂದಿನ ತಾಯಿ ಚಕ್ರ ಇದೆಯಲ್ಲ ಅದನ್ನ ತಿರ್ಸ್ತಾ ಅದಕ್ಕೆ ಕೊಟ್ಟರು ತನ್ನಾರೆ ಉದುರುತ್ತೆ. ಅದು ಕೂಡ ಒಂದು ಮೆಥಡ್ ಇದೆ. ಇದ ಇಲ್ಲ ಅಂದ್ರೆ ಬುಟ್ಟಿಯಲ್ಲಿ ಹಾಕಿ ಕಾಲಲ್ಲಿ ಮೆಟ್ಟಿದ್ರು ಕೂಡ ಅದು ಉದುರುತ್ತೆ. ಅದು ಸಾಂಪ್ರದಾಯಿಕ ವಿಧಾನ, ಸಾಂಪ್ರದಾಯಿಕವಾಗಿ ಬೇಕಾಗುತ್ತೆ. ಆಮೇಲೆ ಧಾನ್ಯವನ್ನು ಸಂಗ್ರಹಿಸಿ ಇಡುವಂತಹದ್ದು ಹೇಗೆ? ಹಾ, ಇದು ನಾವು ಅಡಕೆಯನ್ನ ಯಾವ ತರ ಇಡ್ತೇವೆ ಹಾಗೆ ಒಂದು 15-20 ಬಿಸಿಲು ಚೆನ್ನಾಗಿ ಒಣಸಿ ಸುಮಾರು 5 ಗಂಟೆ ಹೊತ್ತಿಗೆ ಬಿಸಿಲು ಹೊತ್ತಿನಲ್ಲಿ ಚೀಲಕ್ಕೆ ಒಂದು ಪ್ಲಾಸ್ಟಿಕ್ ಅನ್ನು ಹಾಕಿ ಆ ಪ್ಲಾಸ್ಟಿಕ್ ಚೀಲದ ಜೊತೆಗೆ ಇರಬೇಕು. ಅದಕ್ಕೆ ತುಂಬಿ ನಾವು ಚೆನ್ನಾಗಿ ಕಟ್ಟಿ ಇಟ್ಟರೆ 1 ವರ್ಷದವರೆಗೆ ಹಾಳಾಗಲ್ಲ, ಯಾವುದೇ ಒಂದು ರಾಸಾಯನಿಕವನ್ನು ಬಳಸುವ ಅವಶ್ಯಕತೆ ಇಲ್ಲ. ಮುಖ್ಯ ಅಂದ್ರೆ ತೇವಾಂಶ ಇಲ್ಲವಾದ್ದು. ಹೌದು, ಈಗ ಹಸುಗಳಿಗೆ ಇದನ್ನ ಮೇವಾಗಿ ಕೊಡುವಂತಹ ವಿಧಾನ ಹೇಗೆ? ಅದನ್ನ ಇದು ಬಾರಿ ಮುಖ್ಯವಾದಂತಹ ಒಂದು ವಿಚಾರ. ಯಾಕೆಂತಂದ್ರೆ ನಾವು ಇಷ್ಟೆಲ್ಲ ಮಾಡಿ ಏನು ಪ್ರಯೋಜನ? ನಾವು ಹಿಂದೂ ಕೂಡ ಪ್ರತಿಪಾದನೆ ಮಾಡಿದ್ವಿ, ಹೈನುಗಾರಿಕೆಯಲ್ಲಿ ನಮಗೆ 2 ಸಂದರ್ಭದಲ್ಲಿ ಲಾಸ್ ಆಗುತ್ತೆ. ಒಂದು, ಸಣ್ಣ ಹೆಣ್ಣುಗರ 2 ವರ್ಷ ಸಾಕಿ ಒಂದು ದನ ಆಗ್ಬೇಕಾದ್ರೆ ಒಂದ್ ದೊಡ್ಡ ಪೀರಿಯಡ್ ಅದು. ಅದನ್ನ ನಮ್ಗೆ ಬೇರೆ ಅಂಗಡಿ ತಿಂಡಿ ಅಂತಂದು ಒಣಹುಲ್ಲನ್ನು ಹಾಕೋ ಸಾಕಿದ್ರೆ ಸೊ 25,000-30,000 ರೂಪಾಯಿ ಅದಕ್ಕೆ ಖರ್ಚು ಬಂದ್ಬಿಡುತ್ತೆ. ಒಂದ್ ದನದ ಬೆಲೆ ಅಷ್ಟೇ ಅದಕ್ಕಾಗ್ಬಿಡುತ್ತೆ, ಅದೊಂದು ಲಾಸ್ ಖಾತೆ ನಮ್ಗೆ. ಇನ್ನೊಂದು ಸಂದರ್ಭ ಅಂದ್ರೆ ಈ ದನ 7 ತಿಂಗಳಲ್ಲಿ ಅಂದ್ರೆ 3 ತಿಂಗಳಿಗೆ ನಿಮ್ಮದು 7 ತಿಂಗಳ ಡ್ರೈ ಪೀರಿಯಡ್ ಅಂತ ನಾನು ಹೇಳಿದ್ದೆ. 7 ತಿಂಗಳಿಗೆ ನಾವು ಕೈ ಬಿಡ್ತೇವೆ ಮತ್ತೆ ಪುನಃ ಅದು ಕರ ಹಾಕೋದು 9 ತಿಂಗಳಂತಾರೆ. ಅದು 2 ನಮ್ಗೆ ಗ್ಯಾಪ್ ಕೊಡುತ್ತೆ, ಅದು ಕೂಡ ನಮ್ಗೆ ಲಾಸ್ ಖಾತೆ. ಉಳಿ ಸಂದರ್ಭದಲ್ಲಿ ಹಾಲು ಕೊಡ್ತಾ ಇದೆ, ಹೈನುಗಾರಿಕೆ ನಡೀತೆ, ಲಾಭ ಆಗುತ್ತೆ. ಹೌದು ಹೌದು. ಈ 2 ಸಂದರ್ಭವನ್ನು ನಾವು ಹೇಗೆ ಬಳಸ್ತೀವಿ ಅಂದ್ರೆ ಈ ಬೆಳಿಗ್ಗೆ ಒಂದು 5 ಶೇರು ಈ ಮೆಕ್ಕೆಜೋಳ ಏನು ನಾವು ನೋಡಿದ್ವಿ ಅದನ್ನ ತರಿ ಮಾಡ್ಕೊಂಡ್ ಬರ್ತೇವೆ ಅಂದ್ರೆ ಕಡಿ. ಅದಕ್ಕೆ 5 ಶೇರು ಈ ಮೆಕ್ಕೆಜೋಳದ ಕಡಿ, 5 ಶೇರು ನಮ್ಮ ಭತ್ತದ ತೌಡು ಧೂಳು ಅಂತ. ಸರಿ. ಇದನ್ನ ಗೋಬರ್ ಗ್ಯಾಸ್ ಒಲೆಯಲ್ಲಿ ನೀರನ್ನ ಕುದಿಸಿ ಅದಕ್ಕೆ ಹಾಕಿ ಮುಚ್ಚಿಡುವಂತ. ಮಾರನೇ ದಿವಸ ಅದಕ್ಕೆ ಕ್ಯಾಲ್ಸಿಯಂ ಸೇರಿಸಿ ದನಗಳೇ ಕೊಡುವಂತದ್ದು. ಸೊ ಈ ಬೆಳಿ ಅಂದ್ರೆ ಒಂದು ದನಕ್ಕೆ ಎಷ್ಟು ಕೊಡಬೇಕು ಅಂತಂದ್ರೆ 1 ಸೇರು ಮೆಕ್ಕೆಜೋಳ, 1 ಸೇರು ತೌಡು ಬೆಳಿಗ್ಗೆ ಮತ್ತೆ ಸಂಜೆ 2 ಪ್ರಮಾಣ ನಾವು ಕೊಟ್ಟಿರೋದ್ರಿಂದ ಸೊ ದನದ ಬಾಡಿ ವೇಟ್, ಬಾಡಿ ಕಲರು ಮತ್ತೆ ಹಾಲಿನ ಪ್ರಮಾಣ ಅದಕ್ಕೆ ಆರೋಗ್ಯದ ದೃಷ್ಟಿಯಿಂದ ಇನ್ಯಾವುದನ್ನು ಕೊಡೋ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಹಾಲು ಕೊಡುವಂತ ಸಂದರ್ಭದಲ್ಲಿ ಏನು 10 ಲೀಟರ್ 12 ಲೀಟರ್ 15 ಲೀಟರ್ ಇಂಥ ಸಂದರ್ಭದಲ್ಲಿ ಅದಕ್ಕೆ ತಕ್ಕಂತೆ ನಾವು ಸ್ವಲ್ಪ ಸಪ್ಲಿಮೆಂಟರಿ ಆಗಿ ನಮ್ಮ ಯಾವುದೋ ಒಂದು ಕ್ಯಾಟಲ್ ಫುಡ್ ಅನ್ನ ಓಕೆಯನ್ನ ಕೊಡುವಂತ ಒಂದು ವ್ಯವಸ್ಥೆ ಇಟ್ಕೊಂಡಿದ್ದೇವೆ. ಆದ್ರೆ ಎಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಮ್ಗೆ ಲಾಭ ಆಗ್ತಾ ಇದೆ ಅಂತಂದ್ರೆ ಸುಮಾರು ಒಂದು 4 ದನಕ್ಕೆ 40 ಲೀಟರ್ ಹಾಲು ಬಂದಿದೆ ಅಂದ್ರೆ 1 ತಿಂಗಳಿಗೆ 22,000 ರೂಪಾಯಿ ಇದೆಲ್ಲ ಖರ್ಚು ಕ್ಯಾಟಲ್ ಫುಡ್ ಖರ್ಚು ಎಲ್ಲ ಹೋಗ್ಲಾಗ ನಮ್ಗೆ ಸಿಗ್ತಾ ಇದೆ. ಅಂದ್ರೆ ಅಷ್ಟೊಂದು ಪ್ರಮಾಣದಲ್ಲಿ ಹೈನುಗಾರಿಕೆಯಲ್ಲಿ ನಾವು ಈ ನಮ್ಮದೇ ವಸ್ತುವನ್ನು ಬಳಸಿದ್ರಿಂದ, ಆಹಾರವನ್ನು ಬಳಸಿದ್ರಿಂದ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು. ಆಮೇಲೆ ಎರಡನೇದು ವಿಚಾರಕ್ಕೆ ಬಂದ್ರೆ ಈ ಭತ್ತದ ಹುಲ್ಲು ಇದೆಯಲ್ಲ, ಇವತ್ತು KG 6 ರೂಪಾಯಿ 7 ರೂಪಾಯಿ ಆಗಿದೆ. ಅದನ್ನ ನಾವು ಬೇಕಾಬಿಟ್ಟಿ ಬಳಸಿ ದನ ಸಾಕ್ಲಿಕ್ಕಂತೂ ಆಗೋದೇ ಇಲ್ಲ. ಹಾಗಾಗಿ ಈ ದಂಟೆಯನ್ನು ನಾವು ಮೆಕ್ಕೆಜೋಳ ಕುಂಡಿಗೆಯನ್ನು ಕುಯ್ದ ಆದ್ಮೇಲೆ ದಂಟು ಇದೆಯಲ್ಲ, ಈ ದಂಟನ್ನ ನಾವು ಚಾಪ್ ಕಟ್ಟರಲ್ಲಿ ಹಾಕಿ ಹುಡಿ ಮಾಡಿ ಬಳಸುವಂತದ್ದು. ಇದು ಹಸಿ ಇರ್ಬೇಕಾದ್ರೆ ತುಂಬಾ ಚೆನ್ನಾಗಿ ತಿಂತವೆ. ನೂರಕ್ಕೂ ನೂರ ಎಫಿಷಿಯನ್ಸಿ ನಮ್ ಕಂಡು ಬರುತ್ತೆ. ನೀರಿನ ಅನುಕೂಲತೆ ಇದ್ದವರು ಈ ಕುಂಡಿಗೆ ಹಾರ್ವೆಸ್ಟ್ ಆದ್ಮೇಲೂ ಕೂಡ ನೀರ್ ಬಿಟ್ರೆ ಅದು ಹಸಿಯಾಗೇ ಇರುತ್ತೆ, ಒಂದ್ ತಿಂಗಳ ಎರಡು ತಿಂಗಳ ಮುಂದುವರಿಸಬಹುದು ಅವರು. ಅದಲ್ಲ, ಇನ್ನು ಅನುಕೂಲ ಇದ್ದವರು ಇದನ್ನ ಚಾಪ್ ಬಟ್ರಲ್ ಹಾಕಿ ಹುಡಿ ಮಾಡಿ ಸೈಲೇಜ್ ಅನ್ನು ಕೂಡ ಮಾಡಬಹುದು, ಅದನ್ನ ಪ್ರೊಸೆಸಿಂಗ್ ಮಾಡಿ ಇಡಬಹುದು. ಆಮೇಲೆ ನಾವೇನ್ ಮಾಡ್ತೇವೆ ಅಂದ್ರೆ ಇದನ್ನ ಹುಡಿ ಮಾಡಿ ಡಿಸ್ಪ್ಲೇ ಮಾಡಿಸಿ ಪ್ಯಾಕೆಟ್ ಮಾಡಿರ್ತೇವೆ. ಅಂದ್ರೆ ಯಾವ ಮೆಥಡ್ ಅಲ್ಲ, ಒಂದು ನಾಲ್ಕು ತಿಂಗಳ ನಮಗೆ ಒಣ ಹುಲ್ಲಿನ ಅವಶ್ಯಕತೆ, ಬರದ ಹುಲ್ಲ ಅವಶ್ಯಕತೆ ಬರೋದು, ಇದರಲ್ಲಿ ನಾವು ಅದನ್ನು ಸಾಕಲಿಕ್ಕೆ ಸಾಧ್ಯ ಆಯ್ತು. ಆಮೇಲೆ ಈಗ ಮೆಕ್ಕೆಜೋಳವನ್ನು ಸಂಗ್ರಹಿಸಿ ಇಡುವಂತಹ ಸಂದರ್ಭದಲ್ಲಿ ಭೂಸರ ಬರುವಂತಹ ಅಥವಾ ಫಂಗಸ್ ಬರುವಂತ ಒಂದು ಸಾಧ್ಯತೆ ಇರ್ತದ? ಹೌದು, ನಮ್ದು ಈಗ ತೇವಾಂಶ ಸಂಬಂಧಪಟ್ಟಂತ ವಿಚಾರ, ನಾವು ಎಷ್ಟು ಪ್ರಮಾಣದಲ್ಲಿ ಅದು ಹಸಿಯನ್ನು ಶೇಖರಣೆ ಪಡಿಸ್ತೇವೆ ಅಂತ. ಈಗ ನೀವು ನಾವು ಒಂದು ಈ ಮೆಕ್ಕೆಜೋಳ ಕುಂಡಿಕೆಯನ್ನು ಕುಯ್ದಾದ ನಂತರ ಅದನ್ನ ದಂಟನ್ನೆಲ್ಲ ಕಟಾವು ಮಾಡಿ ಭೂಮಿ ಹಾಕ್ತೇವೆ, ಒಂದು ಆರಿಂದ ಎಂಟು ಬಿಸಿಲು ಹಾಕಿ ಕಂಪ್ಲೀಟ್ ಒಣಗಿದೆ ಅಂದ ತಕ್ಷಣ ಅದನ್ನ ನಾವು ನೇರವಾಗಿ ಗೋದ್ನೆ ಹಾಕಿಡ್ಬೋದು. ಅಲ್ಲಿ ಮತ್ತೆ ಬೂಸ್ಟ್ ಬರುವಂತ ಅವಶ್ಯಕ ಸಂದರ್ಭ ಬಂದಿಲ್ಲ. ಸರಿ ಸರಿ, ಈಗ ಒಂದು ಎಕರೆ ಪ್ರದೇಶದಲ್ಲಿ ಮೆಕ್ಕೆಜೋಳವನ್ನು ನೀವು ಬೆಳಿಬೇಕಿದ್ರೆ ಎಷ್ಟು ಖರ್ಚು ಬರ್ತದೆ ಸಾಮಾನ್ಯವಾಗಿ? ನಾವೀಗ ಉಳಿಮೆ ಮತ್ತೆ ಕೋಳಿ ಗೊಬ್ಬರ ಬಳಸ್ತಕ್ಕಂತ ಒಂದು ಔಷಧಿ ಆಗ್ಲಿ ಅಥವಾ ಕೂಲಿ ಹಾರ್ವೆಸ್ಟಿಂಗ್ ಇದೆಲ್ಲ ಸೇರಿ ಸುಮಾರು 25,000 ರೂಪಾಯಿ ಖರ್ಚು. ಓ, 25,000. ಇಳುವರಿಗೆ ನೀವು ನೋಡಿದ್ರೆ ಸುಮಾರು 60 ಕ್ವಿಂಟಲ್ ಇಳುವರಿಯನ್ನು ಪಡೀತಾ ಇದ್ದೇವೆ. ಈಗ ಮಾರುಕಟ್ಟೆ ದರ 17-18 ರೂಪಾಯಿ ಇದೆ, ಆ ಲೆಕ್ಕದಲ್ಲಿ ನಮ್ಗೊಂದು 51,000-54,000 ಇನ್ಕಮ್ ಬರುತ್ತೆ. ಒಂದು 25,000 ಖರ್ಚು ಹೋಗಲಾಗ ನೋಡಿದ್ರು 26,000-27,000 ರೂಪಾಯಿ ಇನ್ಕಮ್ ಸಿಗುತ್ತೆ. ಇದರಲ್ಲಿ ಆದಾಯ ಬರುತ್ತದೆ ಅನ್ನೋದಕ್ಕಿಂತ ಮುಖ್ಯವಾಗಿ ನಿಮ್ಮ ಹಸುಗಳಿಗೆ ಬೇಕಾಗಿರುವಂತಹ ಪೋಷಕಾಂಶ ಸಿಗ್ತದೆ ಅಂತ. ಹಾ, ಕರೆಕ್ಟ್. ನಾವು ಈಗ ಆದಾಯ ಕೃಷಿಯಲ್ಲಿ ನೋಡ್ಬೇಕು ಅಂತಂದ್ರೆ ನಾವು ಬೆಳೆಯನ್ನು ಎರಡು ಬೆಳೆಯಬೇಕು, ಒಂದು ಕಮರ್ಷಿಯಲ್ ಬೆಳೆಗಳು ಮತ್ತು ಆಹಾರ ಬೆಳೆಗಳು. ಈ ಕಮರ್ಷಿಯಲ್ ಅಡಿಕೆ ತೆಂಗು ಭತ್ತ ನಿಮ್ಗೆ ಇರೋ ರಬ್ಬರ್ ಈ ವಿಚಾರಕ್ಕೆ ಹೋದ್ರೆ ಈಗ ಯಾವ ಮನುಷ್ಯನ ಹೊಟ್ಟೆ ತುಂಬುವಂತದ್ದಲ್ಲ ಚಟಕ್ಕೆ ಆದಾಯ ನೀರು ನೋಡುವಂಥದ್ದು. ಬಟ್ ಹಿಂಗೆ ಭತ್ತ ತರಕಾರಿ ನಮ್ಮ ಅವಶ್ಯಕತೆ ಇದನ್ನ ನೀವು ನಾವು ಖರೀದಿ ಮಾಡ್ಲಿಕ್ಕೆ ಹೋದ್ರೆ ನಾವು ಈಗ 16-17 ರೂಪಾಯಿ ನಾನು ಮಾರಾಟ ದರ ಹೇಳದ್ದು, ನಾನೇ ಖರೀದಿ ರೇಟ್ 24-28 ರೂಪಾಯಿ ಇವತ್ತು ಹೋಗಿ ಕೊಡ್ಬೇಕಾಗುತ್ತೆ. ಅಥವಾ ಒಂದು ಈ ಜೋಳದ ಇದು ದಂಟನ್ನ ಹುಡಿ ಮಾಡಿದ್ದು 25 ರೂಪಾಯಿ ಇವತ್ತು ಸಪ್ಲೈ ಆಗ್ತಾ ಇದೆ. ಸೊ ಅದು ನಮಗೆ ಬೆಳೆದದ್ದು ನೋಡ್ರೆ ಸುಮಾರು 400-500 ಹೊರಗಷ್ಟು ಬರುತ್ತೆ ಅದು ಒಂದ್ ಎಕರೆ ಅಂದ್ರೆ ಅದರ ಒಂದು ವ್ಯಾಲ್ಯೂ ಇತ್ತೆ ಬೆಲೆ ಇತ್ತಲ್ಲ. ನಾವು ಖರೀದಿ ರೇಟ್ ನಲ್ಲಿ ಖರೀದಿ ಮಾಡ್ರೆ ನಮ್ಗೆ ಲಕ್ಷಾಂತರ ಉತ್ಪನ್ನ, ಮಾರಾಟ ದರದಲ್ಲಿ ನಾವು ವಿಚಾರ ಮಾಡಿದ್ರೆ 25,000-26,000 ರೂಪಾಯಿ. ಹಾಗಾಗಿ ನಮ್ಮ ರೈತರಾದ ಎಲ್ಲ ಹೊಂದ್ಕೊಂಡವರು ಬೆಳೆ ಬೆಳೆಯುವಂತದ್ದು ನಮ್ಮ ಆಹಾರ ಅಕ್ಕಿ ಗ್ರಹದ ಆಹಾರ ಮೆಕ್ಕೆಜೋಳ ಅತ್ಯಂತ ಅವಶ್ಯಕ, ಮತ್ತೆ ಇದರಲ್ಲಿ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ. ಬಹಳ ಸಂತೋಷ ತಿಮ್ಮಣ್ಣ ಹೆಗಡೆಯವರೇ. ಎರಡನೆಯ ಬೆಳೆಯಾಗಿ ಭತ್ತದ ಕಟಾವಾದ ನಂತರ ಜಾನುವಾರುಗಳಿಗೆ ಪೂರಕವಾದಂತಹ ಒಂದು ಮೆಕ್ಕೆಜೋಳದ ಕೃಷಿಯನ್ನು ತಾವು ಮಾಡ್ತಾ ಇದ್ರಿ, ಈ ಎಲ್ಲ ಅನುಭವನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಮೆಕ್ಕೆಜೋಳ ಕೃಷಿ ಅನುಭವ ಕುರಿತು ಬೈಂದೂರು ತಾಲೂಕು ಎಳಜಿತ್ ಗ್ರಾಮದ ತಿಮ್ಮಣ್ಣ ಹೆಗಡೆ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆ ಬಳಿಕ ಕೇಳುವಿರಿ ಕೃಷಿ ಮಾಹಿತಿ. ಡಾಕ್ಟ್ರೇ, ನಮ್ಗೆ ಸಕ್ಕರೆ ಕಾಯಿಲೆ ಇದೆ, ಹಾಗಂದ್ರೆ ನಂಗೆ ಸಾಂಕ್ರಾಮಿಕ ರೋಗ ಬಂದೇ ಬರುತ್ತಾ? ಸಕ್ಕರೆ ಕಾಯಿಲೆ ಇರುವವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಹಾಗಾಗಿ ಟಿಬಿ ರೋಗ ತಗುಲುವುದು 3 ಪಟ್ಟು ಜಾಸ್ತಿ ಇರುತ್ತೆ. ಹಾಗಾದ್ರೆ ನಾನೇನ್ ಮಾಡ್ಬೇಕು ಡಾಕ್ಟ್ರೇ? ಟಿಬಿ ರೋಗ ಲಕ್ಷಣಗಳಾದ ಕೆಮ್ಮು, ತೂಕ ಕಡಿಮೆ ಆಗೋದು, ರಾತ್ರಿ ಜ್ವರ, ಕಫದ ಜೊತೆಗೆ ರಕ್ತ, ಇಂತಹ ಯಾವುದೇ ಲಕ್ಷಣ ಇದ್ದಲ್ಲಿ ತಕ್ಷಣ ಟಿಬಿ ರೋಗದ ಪರೀಕ್ಷೆ ಮಾಡಿಸು. ಸಕಾಲಿಕ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಮಸ್ಕಾರ, ನಾನು ನಿಮ್ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಗಾಯಕಿ ಬಿ ಆರ್ ಛಾಯಾ. ನಾನು ನಿಮ್ಮ ಸುಧಾಮೂರ್ತಿ. ನಾನು ಬಿ ಜಯಶ್ರೀ. ನಾನು ಸ್ನೇಹಲ್ ಆರ್, ಐಎಎಸ್. ಇವರೆಲ್ಲ ಅಸಾಧ್ಯವನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕಿಯರು. ನಿಮ್ಮ ಮನೆ ಬೆಳಗಲು ಬರುತ್ತಿರುವ ನಂದಾದೀಪವನ್ನು ಹೆಣ್ಣೆಂದು ಆರಿಸದಿರಿ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ.

ಸೀರೆ